ಅವ್ರು ಏನ್ ಲೋನ್ ಕೊಟ್ರು, ಆ ಲೋನ್ ದಿಂದ ನಾವು ಅವ್ರು ಬಹಳ ಸಹಾಯ ಮಾಡಿದ್ರು, ಅವ್ರು ಎಷ್ಟ್ ಹಣ ಕೊಟ್ಟಿದ್ರು ಅವ್ರಿಗೆ. ನಾವು ನಾಲ್ಕು ಮಂದಿ ರೈತರು ಒಂದ ಹರಿಯಾಗಿ 4 ಮಂದಿ ರೈತರು ಕೂಡ್ತೇವೆ ಬಂದಿವು. ಅಪ್ಪಣ್ಣ ಇದು ಸದಪ್ಪ, ಅಪ್ಪಣ್ಣ ನಾಯ್ಕ ದೇವಪುರದವರು, ಪಂಡಪ್ಪ ಈಶ್ವರಪ್ಪ ಮರನೂರ್ ಅವರು, ಶೇಖಪ್ಪ ಬಸಪ್ಪ ಸಿದ್ದರೆಡ್ಡಿ ಅವರು, ಹನುಮಂತ ಈರಪ್ಪ ಸಿದ್ದರೆಡ್ಡಿ ಅವರು, 4 ಮಂದಿ ರೈತರು ಕೂಡಿ ನಮ್ಮೂರಿಗೆ ಒಟ್ಟ ನೀರಿಲ್ಲ, ಇದೊಂದು ಏನರ ಮಾಡಿ ಎಸ್ ಪಿ ಅವ್ರು ಸಹಾಯ ಮಾಡ್ಯಾರು, ಇದಕ್ಕೆ ನಾವು ತಂದ ಬಿಡುನತ್ತೆ ಒಟ್ಟರು ಕೂಡಿ ಒಂದು ಸಂಘಟನೆ ಆಗಿ ದೇವ್ರಗೆನ್ನೂರದಿಂದ, ಅಲ್ಲಿ ದೇವ್ರಗೆನ್ನೂರು ರೈತರು ಇಲ್ಲಿಂದ ನದಿದಿಂದ ನೀರು ಒಯ್ತಾರ ಅಂದ್ರ ಇವ್ರು ಒಳ್ಳೆ ರೈತರು ಅದಾರು, ಇವ್ರು ಒಳ್ಳೆ ಮಾಡ್ಕೊಳ್ಳಿಂದ ಅಲ್ಲಿ ನಮ್ಮ ಬಾಂಧವರು ಎಲ್ಲ ಇವತ್ತು ಯಾವ ಭೇದ ಭಾವ ಇರಲಾರ್ದ ನಮಗ ಆ ನದಿದಿಂದ ನಮಗ ಎಲ್ಲ ಭೂಮಿಯಲ್ಲಿ ಪೈಪ್ ಲೈನ್ ಹಾಸ್ಕೊಂಡು ಬರಾಕ ಅಷ್ಟೇ ನಮಗ ಸ್ವಾಗತ ಮಾಡಿದ್ರು. ನಾವು ಅವ್ರ ತಕ್ಕ ನಡ್ಕೊಂಡಿವು, ಬಹಳ ಸಹಾಯ ಮಾಡಿದ್ರು. ಅಲ್ಲಿ ಗಡದಾನ ಬಾಬು ಅವ್ರ ಹತ್ತಿರ ಇದ್ರು, ಅವರು ಮಾಡಿದ್ರು. ಅವಲ್ಲಿ ಮುಸಲ್ಮಾನರ ಹತ್ತಿರ ಇನ್ನಾದ್ರೂ ಸಹಾಯ ಮಾಡ್ತಾರ ನಮ್ಮ ಅವರೇ ಒಂದು ಇದು ಬಾಂಧವ ಹತ್ತಿರಕ್ಕಿಂದ ನಾವು ಇನ್ನೂ ತನ 20 ವರ್ಷ ಹಂಗ ನಡ್ಕೊಂಡ್ ಬಂದಿವು. ಅದಕ್ಕಾಗಿ ನಮಗ ಬಹಳ ಅಂದ್ರೆ ಬಹಳ ಖುಷಿಯಾಗೈತಿ. ಈಗ ನಮ್ಮ ಶಾಸಕರಾದಂತ ಎಂ ಬಿ ಪಾಟೀಲ್ ಸಾಹೇಬರು ಬಂದ ಬೆಳಕ ಈಗ ನದಿಗೆ ಹೋಗಲಾರ್ದ ನಮಗೆ ಕೌಲಿ ಮುಖಾಂತರ ನಮ್ಮ ಜಿಲ್ಲೆದಾಗ ಅವರು ಮತ್ತ ನೀರಾವರಿ ಬಹಳ ಒಳ್ಳೆ ಒಂದು ಸಿದ್ದೇಶ್ವರ ಅಪ್ಪಾರು ಹೇಳಿದ ಮಾತನ್ನು ಉಳಿಸ್ಕೊಂಡು ನಮ್ಮ ಜಿಲ್ಲೆದಾಗ 5 ತಾಲೂಕುದಾಗ ನೀರಾವರಿ ಮಾಡಿಕೊಟ್ರು. ಈಗ ನಮಗ ತೆಳಗು ನೀರ್ ಐತಿ ಮತ್ತ ಮ್ಯಾಗೂ ನೀರ್ ಐತಿ, ದೊಡ್ಡ ಒಂದು ಕೊಡುಗೆ ಮಾಡಿಕೊಟ್ರು. ಈಗ ನೀರನ್ನ ನೀವು ತಂದ್ರಿ, ಅದರಿಂದ ಕಬ್ಬಿನ ಕೃಷಿಯನ್ನ ಮಾಡ್ತಾ ಇದ್ದೀರಿ. ನೀರನ್ನ ಬಳಸೋದು ಕೂಡ ಬಹಳ ಮುಖ್ಯದ. ತಾವು ಹೇಳಿದ್ರಿ ಈಗ ರೌದಿ ಸುಡುದನ್ನ ನಾವು ಬಂದ್ ಮಾಡಿವಿ, ಅದನ್ನ ಅದ್ರ ಬಗ್ಗೆ ಕೂಡ ತಾವು ಬಹಳಷ್ಟು ಒಳ್ಳೆ ವಿಚಾರಗಳನ್ನು ಹೇಳಿದ್ರಿ. ಅದ್ರ ಜೊತೆಗೆ ನೀರು ಬಳಸುವಂತಹ ಒಂದು ಸಂದರ್ಭ ಏನಿರ್ತದಲ್ಲ, ಬಹಳ ಸಮರ್ಥವಾಗಿ ನಾವು ಬಹಳ ಕಾಳಜಿಪೂರ್ವಕವಾಗಿ ನೀರನ್ನ ಬಳಸಬೇಕಾಗ್ತದೆ, ಇಲ್ಲಪ್ಪಾ ಅಂತಂದ್ರೆ ಭೂಮಿಗಳು ಕೆಟ್ಟ ಹೋಗ್ತಾವ. ಸುಮಾರು ವರ್ಷಗಳಿಂದ ನೀವು ನೀರಾವರಿ ಮಾಡ್ತಾ ಇದ್ದೀರಿ, ಯಾವ ರೀತಿಯಾದಂತಹ ಒಂದು ಕಾಳಜಿ ತಗೊಂಡಿರ್ತಾವ? ಸರ್, ಭೂಮಿಗೆ ನೀರ್ ಹಾಸೋಕ್ಕಿಂತ ಮೊದಲು ಹೋಗಿ ನಾವು ಭೂಮಿಯಲ್ಲಿ ಇಳಿಬೇಕು. ಈ ಭೂಮಿ ನೀರಿಗೆ ಬಂದೈತೋ ಇಲ್ಲೋ 3 ಇಂಚರ 2 ಇಂಚರ ಭೂಮಿ ಹಡ್ಡಿ ನೋಡ್ಬೇಕು. ನಾವು ಎಷ್ಟು ದಿನಕ್ಕೆ ಇದಕ್ಕೆ ನೀರು ಕೊಟ್ರ, ಇದು ಎಷ್ಟು ದಿನಕ್ಕೆ ನೀರ್ ಕುಡಿತೈತೆ ಅಂತ ಮೊದಲು ನಮ್ಮ ರೈತರಲ್ಲಿ ಅನುಭವ ಬೇಕು. ಇದ ನೀರಿಗೆ ಬಂದೈತೋ ಇದನ್ನ ನೀರ್ ಹಚ್ಚಬೇಕು ಹಚ್ಚಬಾರದು ಅಂತ ಮನುಷ್ಯನಲ್ಲಿ ವಿಚಾರ ಬೇಕಾದ ಅಂದ್ರೆ ವಿಚಾರ ಅಂದ್ರ ಈ ಭೂಮಿಗೆ ನೀವು ಪದ ಪದ ದಿನ ಒಂದು ನೀರ್ ಬಿಟ್ಟರು ಅದು ಕುಡಿಯಂತ ಸಾಮರ್ಥ್ಯ ಇರಂಗಿಲ್ಲ. ಭೂಮಿಯಲ್ಲಿ ನೀರ್ ಕಟ್ಟಬೇಕಾದ್ರ ಯಾವ ಬೆಳಿಗೆ ಯಾವಾಗ ನೀರ್ ಕಟ್ಟ, ಕಬ್ಬಿಗೆ ನೀವು ಹೆಚ್ಚಳ ಮಾಡಿದ್ರೆ ನಡೀಬಹುದು. ಈಗ ಚಿಲ್ಲರ್ ಈಗ ಗೊಂಜಾಳ ಮೆಕ್ಕೆಜೋಳ ಗೋಧಿ ಹಾಕ್ತಿವಿ, ಅವಕ್ಕೂ ನೀವು ವಾರಕ್ಕೊಮ್ಮೆ 15 ದಿನಕ್ಕೊಮ್ಮೆ ನೆಡ, ಅದು 4 ದಿನಕ್ಕೊಮ್ಮೆ ಹಾಸ್ಕೊಳ್ಳುವಂತ ಪರಿಸ್ಥಿತಿ ಬರ್ತೈತಿ. ಉಳ್ಳಾಗಡ್ಡಿಗೆ ಬರ್ತೈತಿ, ಉಳ್ಳಾಗಡ್ಡಿಗೆ ಒಂದು ಕೆಲವು ಈಗ ಮೇ ಏಪ್ರಿಲ್ದಾಗ ನಾವು ತೆಗಿತೀವಿ ನಾಟಿ ಮಾಡಿರ್ತೀವಿ, ಅವಾಗ ಏನ್ ಮಾಡ್ಬೇಕು 4 ದಿನಕ್ಕೊಮ್ಮೆ ಬಿಸಿಲ ಮತ್ತ ಹವಾಮಾನದು ಬಹಳ ಮುಖ್ಯ ಇರ್ತೈತಿ ಸರ್. ನೀರ್ ಕೊಡುಕಿತ್ತ ಮೊದಲು ಆ ಹವಕ್ಕ ಆ ಭೂಮಿಗೆ ಒಂದು ಅಂತರ ಒಂದು ಶಕ್ತಿ ಇರ್ತೈತಿ ಅಲ್ಲಿ. ಅದಕ್ಕಾಗಿ ಅವಾಗ ಏನ್ ಮಾಡ್ಬೇಕಂದ್ರ ಭೂಮಿಯಲ್ಲಿ ಇದು ನೀರ್ ಕುಡಿತೈತಿ ಇಲ್ಲ ಅನ್ನೋದು ಶಕ್ತಿ ಬೇಕು. ಮೊದಲು ಆ ಭೂಮಿ 8 ಇಂಚ್ ಆರೈತಿ, ನಾವು ಹೆಂಗ ಈ ಶರೀರಕ್ಕೆ ಬಹಳ ಬಿಸಿಲಾಗಿ ಹೋಗಿ ನೀರ್ ಕುಡಿದ ಅಂದ ಆನಂದ ಆತತ್ತ, ಅವಾಗ ಅದಕ್ಕೆ ಎಷ್ಟು ಬೇಕಾಗಿರ್ತೈತಿ ಅಟ್ಟ ನೀರ್ ಬಿಟ್ಟರೆ ಭೂಮಿ ಫಲವತ್ತತೆ ಇಳ್ತೈತಿ. ನೀರ ಐತತ್ತೆ ನೀವು ಅತಿ ಹಸಿದ್ರಂದ್ರೆ ಕೆಟ್ಟ ಬಿಡ್ತೈತಿ. ನಾ ಅತಿ ಊಟ ಮಾಡೀನಿ ಅಂದ್ರೆ ನಮ್ಮ ಹೊಟ್ಟೆ ಹೆಂಗ ಗ್ಯಾಸ್ ಹೊಡಿತೈತಿ, ಹಂಗ ಭೂಮಿಯಲ್ಲಿ ಒಂದು ಅತಿಯಾದಂತ ಆತಂದ್ರ ಯಾವ್ದೊಂದು ಇದು ಹಾಕತ್ತಿ, ಅದು ಆಗಬಾರ್ದ. ರೈತರಲ್ಲಿ ಗೊತ್ತು ಮಾಡ್ಕೋಬೇಕು ಭೂಮಿಗೆ ಇದಕ್ಕೆ ಇದ ಟೈಮ್ದಾಗ ನೀರ್ ಬಿಟ್ರು ಚಳಿಗಾಲದಾಗ ಹೆಂಗ ಬಿಡಬೇಕು ಅವಾಗ ತಿಳ್ಕೊಬೇಕು, ಬೇಸಿಗೆಯಾಗ ಯಾವ ಟೈಮ್ ಬಿಡಬೇಕು ಅನ್ನೋದು ಅದನ್ನು ತಿಳ್ಕೊಬೇಕು ಮನುಷ್ಯರ. ಅಂದ ತಿಳಿದಾಗ ಅದ ಮನುಷ್ಯನಲ್ಲಿ ಅದಕ್ಕೆ ಬೆಳಿಗ್ಗೆ ಊಟಾನಕ್ಕಾಕತಿ. ಅದಕ್ಕಾಗಿ ಭೂಮಿಯಲ್ಲಿ ಇರುವಂತ ಜೀವಾತ್ಮಗಳು ನೀವು ಎಲ್ಲರ ನೀರ್ ಐತೆ ಕೃಷಿಯಿಂದ ಅತಿ ಒಟ್ಟು ಒಂದೇ ಕಾವಲಿಗೆ ಆಗಲಿ ಹತ್ತು ಹರಿ ಹಾಸಲರ ಒಂದು ಹರಿಗೆ ಹಚ್ಚಿ ಅದು ಮೊಳಕಾಲ ಮಟ್ಟ ಭೂಮಿಯಲ್ಲಿ ನೀರಿಸಿಬಿಟ್ರೆ ಅದು ಏನ ನಾವು ಹಾಕಿದಂತ ಫಲವತ್ತ ಭೂಮಿ ಬೆಳಿಗ್ಗೆನು ಕೊಡಂಗಿಲ್ಲ. ಅದು ಅತಿ ಇದು ಆತಂದ್ರ ಆ ಭೂಮಿಯಲ್ಲಿ ಏನಾರು ಹಾಕಿರ್ತೀವಿ ಅದೆಲ್ಲ ತೆಳಗ್ ಹೋಗಿಬಿಡ್ತೈತಿ ಭೂಮಿಯಲ್ಲಿ, ಅದು ಬಸದ ತೆಳಗ್ ಹೋಗ್ಕತ್ತಿ. ಅದು ಭೂಮಿ ಎಷ್ಟು ಕುಡಿತೈತೆ ಅಟ್ಟ ಕೊಟ್ಟಿವಿ ಅಂದ್ರೆ ಆ ಬೆಳಿಗ್ಗೆ ಇತಾಕತಿ ಭೂಮಿಗೆ ಇದು ಆಕತಿ. ಹೇಳಕ್ಕೆ ಈಗ ಸುಮಾರು ವರ್ಷಗಳಿಂದ ತಾವು ಕುಳೆ ಬೆಳೆ ಬೆಳೀತಾ ಇದ್ದೀರಿ, ಒಳ್ಳೆ ಇಳುವರಿ ಕೂಡ ತಗೊಂಡಿರಿ. ಇದಕ್ಕೆ ಅನೇಕ ಕಾರಣಗಳದಾವ. ಹೆಚ್ಚಿಗೆ ಇಳುವರಿ ಬರಬೇಕು ಅಂತಂದ್ರೆ ಅದು ತಳಿನೂ ಕಾರಣ ಇರಬಹುದು, ನೀವು ಬೆಳೆಯುವಂತಹ ಒಂದು ಅಂತರ ಕಾರಣ ಇರಬಹುದು, ಸಾವಯವ ಗೊಬ್ಬರ ಕಾರಣ ಇರಬಹುದು. ಯಾವ ರೀತಿ ತಾವು ಆರೈಕೆ ಮಾಡ್ತಾ ಇದ್ದೀರಿ, ಹೆಂಗ ನಿಮ್ಮ ಕೃಷಿ ಅದ ಹೇಳ್ತೀರಿ? ಈಗ ನಾನು 5ನೇ ಕುಳೆ ಬಿಟ್ಟೆನು. 5ನೇ ಕುಳೆ ಬಿಟ್ಟಿದಾಗ ಒಂದ್ ವರ್ಷ ಒಂದ್ ಹರಿ ಗ್ಯಾಪ್ ಮಾಡ್ತೇನೆ. ಒಂದ್ ವರ್ಷಕ್ಕೆ ತುಂಬಕ್ಕ ಅದು ಎಲ್ಲ ಪೌಡರ್ ಆಗಿ ಅಲ್ಲೇ

ರಾತ್ರಿ ಒಟ್ಟು ಎಲ್ಲ ಸೇರಿ ಬಾಳ ಆದ್ರೆ 7 ತಾಸು ಲೈನ್ ಬರ್ತೈತಿ. ಈಗ ಲೈನ್ ಅಷ್ಟೊಂದು ಎಷ್ಟು ಮುಗಿ ಕೌಲ್ ನೀರು ಬಂದು ಡಬಲ್ ಲೈನ್ ತಗೊಂಡು ಹಿಂಗೂ ಮಾಡಿ ರೈತರ ಸಹಾಯ ಮಾಡೋರಂತ ರೈತರ ಸಾಮರ್ಥ್ಯ ರಗಡ ಸಾಕಟ್ಟೈತಿ ಸರ್, ರಗಡ ಇದು ಮಾಡ್ತಾರ. ಆಗಿನ್ಕ ಈಗಿನ್ಕ ಬಾಳ ವ್ಯತ್ಯಾಸ ಫರ್ಕ್ ಐತ್ರಿ ನೀರಿಗೆ. ಅದನ್ನ ಟೈಮ್ ವಾರಕ್ಕೊಮ್ಮಿ, ಈಗ 10 ಎಕರೆ ಇತ್ತಂದ್ರ 10 ದಿನಕ್ಕೊಮ್ಮಿರ 1 ಎಕರೆಗೆ ನೀರು ಹಾಯ್ಬೇಕಲ್ಲ ಅಂತ ರೈತರಲ್ಲಿ ಅದು ಇದು ಬೇಕ್ರಿ. ಈಗ ಮೇ ಏಪ್ರಿಲ್ದಾಗ ವಾರಕ್ಕೊಮ್ಮಿರ ಹಾಸಬೇಕು, ಮತ್ತೆ ನೀವು ತಿಂಗಳಿಗೆ 2 ತಿಂಗಳಿಗೆ ಹಾಸಿ ನಮ್ದು ಇಟ್ಟು ಕಬ್ ಇಳುವರಿ ಬರ್ತೈತೆ ಅಂದ್ರೆ ಸಾಧ್ಯಲ್ಲ. ನೀವು ಮೇ ಮತ್ತು ಇದ್ರಾಗ ಏಪ್ರಿಲ್ದಾಗ ಅದನ್ನ 2 ತಿಂಗಳು ನೀವು ರೈತರು ಸರಿಯಾಗಿ ನೀವು ನೋಡ್ಕೊಂಡಾದ್ರೆ ನಿಮ್ಗೆ 60 ಅಲ್ಲ 70 ಟನ್ನು ಸಜ್ಜಕ್ಕೆ ಬೀಳುವಂತಹ ಶಕ್ತಿ ಭೂಮಿ. ನಂದು ಈಗ ಫಸ್ಟ್ ವರ್ಷ ಒಂದೇ ವರ್ಷ ಬಾಳಿ ತೆಗೆದ ವರ್ಷ 85 ಟನ್ ತೆಗೆದ ನಮ್ದು 5 ಎಕರೆಗೆ 85 ಟನ್ ತೆಗೆದನ. ಈ ವರ್ಷ 2ನೇ ಕುಳಿ ಅಂದ್ರೂ 75 ಟನ್ ಬಿದ್ದತಿ. ಇಂಥದ ಇದು ಐತಿ. ಇದ ಕಬ್ಬಿಂದು ಇಷ್ಟು ಬಹಳ ನೀವು ಮಾಡ್ಕೊಂಡ್ರೆ ಇದು ಒಳ್ಳೆಯದ ರೈತರಿಗೆ, ಇದೊಂದು ಇದು ಐತಿ. ಕಶಿಂದ ಈಗ ಕಬ್ಬು ಬೆಳಿತೀರಿ, ಬಹಳಷ್ಟು ಇಳುವರಿಯನ್ನು ಕೂಡ ತಗೊಳ್ತಾ ಇದ್ದೀರಿ. ಮತ್ತೆ ಇದನ್ನ ಕಟಾವು ಮಾಡುವುದು, ಆಮೇಲೆ ಅದನ್ನ ಫ್ಯಾಕ್ಟರಿಗೆ ಸಾಗಿಸೋದು, ಫ್ಯಾಕ್ಟರಿ ಒಳಗ ನಿಮ್ಮ ಕಬ್ಬನ್ನು ತಗೊಂಡು ಅದರ ಪೇಮೆಂಟ್ ಮಾಡುವುದು, ಇವು ಯಾವ ರೀತಿ ನಡೆದಾವಂತೀರಿ? ಈಗ ನಮ್ಮ ಫ್ಯಾಕ್ಟರಿ ಸ್ಟಾರ್ಟ್ ಆಗುದು ನವೆಂಬರ್ದಾಗ ಸ್ಟಾರ್ಟ್ ಆಗದ್ರಿ. ಏನ್ರಿ ಈ ನವೆಂಬರ್ ನಾವು 5ನೇ ತಾರೀಕೆ ಆಗಲಿ ಈಗ 1ನೇ ತಾರೀಕೆ ಸ್ಟಾರ್ಟ್ ಅಂತಂದ್ರೆ ನವೆಂಬರ್ ಮುಗಿತ ಅಂದ್ರೆ ಡಿಸೆಂಬರ್ ಮತ್ತು ಡಿಸೆಂಬರ್ 15 1 ತಿಂಗಳೊಳಗೆ ಪೇಮೆಂಟ್ ಮಾಡ್ತಾರೆ ಸರ್ ಆ ರೈತರಿಗೆ. ಮತ್ತು ವರ್ಷಕ್ಕೊಮ್ಮೆ ಇದು ಇದು ಆದರೂ ಅದನ್ನ ರೈತರು ಅದು 1 ವರ್ಷ ಬರುತ್ತಾನು ನಾವು ಹೆಂಗಪ್ಪ ಅಂತ ನಮ್ಮ ಫ್ಯಾಕ್ಟ್ರಿಯವರು ಒಂದು ಭಾಳ ಸಹಾಯ ಮಾಡ್ತಾರೆ. ಕಬ್ಬಿನ ಮ್ಯಾಗ್ರಿ ಇವಾಗ ಡೀಸೆಲ್ ಕೊಡ್ತಾರೆ, ಟ್ರ್ಯಾಕ್ಟರ್ಗೆ ಟೈರ್ ಕೊಡ್ತಾರೆ, ಮತ್ತು ಆದಂತ ಅಡ್ವಾನ್ಸ್ ಕೊಡ್ತಾರೆ. ನಮ್ಮ ನಂದಿ ಫ್ಯಾಕ್ಟ್ರಿ ಒಳಗೆ ಅಡ್ವಾನ್ಸು ಕೊಡ್ತಾರೆ ರೈತರಿಗೆ. ಇದು ರಂಗ್ಳ ಅವ್ರಿಗೆ ಎಷ್ಟು ಸಾಧ್ಯ ಐತಿ ನೀವು ತಿಂಗಳದಾಗ ಈಗ ಸ್ವಲ್ಪ ತೊಂದರೆ ಮಾಡಕ್ಕೆ ಇದು ಅದು ದೊಡ್ಡ ಈಗ ಮಿಲ್ ದೊಡ್ಡ ಹೋಗೋಣ ರೈತರಿಗೆ ಸಾಕಟ್ಟು ಇಳುವರಿ ಬರಕತ್ತಾನ ಅವ್ರಿಗೆ ಒಂದು ತೊಂದರೆ ಆಕೈತಿ. ಫ್ಯಾಕ್ಟ್ರಿ ಅವ್ರಿಗೆ ಅನಾಕ ರೆಡಿ ಇಲ್ರಿ ನಾವು. ಮೊದಲ ಸ್ವಲ್ಪ ಇತ್ತು, ಸ್ವಲ್ಪನಾಗ ಬಜೆಟ್ನಾಗ ಇದು ಹಾಕಿತ್ತು. ಈಗ ಬಹಳ ದೊಡ್ಡದಾಗೈತಿ ಭಯಂಕರ. ಎಲ್ಲ ರೈತರಿಗೆ ಈಗ ಒಂದು ಬಿಲ್ ಮಾಡ್ಬೇಕಾದ್ರೆ 1 ಕೋಟಿ ಹಾಕೋತೀವಿ ತಿಂಗಳಿಗೆ. ಅದು ಫ್ಯಾಕ್ಟ್ರಿ ಸಂಸ್ಥಾಕ್ಕೂ ವಜ್ಜಿ ನಡೀತೈತ್ರಿ. ಹಿಂಗಾಗಿ ಚಲೋ ಐತ್ರಿ ಕಬ್ಬಿಂದ. ಕಬ್ಬ ಅಂದ್ರೆ ಏನ್ರಿ, ಇದು ರಾಜಾನ್ ಬೆಳೀರಿ. ಇದು ಈ ಒಂದು ನುಕ್ಸಾನ ಆಗ್ತಿ ಅನ್ನಂಗಿಲ್ಲ, ಹಾಳಾತ ಅನ್ನೋದಿಲ್ಲ. ಈ ಕಬ್ಬಿನಂತ ರೈತರಿಗೆ ಬಹಳ ಬಹಳ ಬೆಲೆ ಐತಿ ಇದಕ್ಕೆ. ಅದಕ್ಕಾಗಿ ಬಹಳ ಅನುಮತಿ ಐತಿ ಎಲ್ಲ ಫ್ಯಾಕ್ಟ್ರಿಗಳು. ಅದು ಇಡೀ ನಮ್ಮ ಜಿಲ್ಲೆದಾಗ ಎಷ್ಟು ಫ್ಯಾಕ್ಟ್ರಿ ಅದು ಎಲ್ಲರಿಗೆ ರೈತರಿಗೆ ಬಹಳ ಬಹಳ ಸುಖ ಆಗೈತ್ರಿ ಇದರಿಂದ. ಚಲೋ ಈಗ ನೋಡ್ರಿ, ಕಟಾವು ಮಾಡುವಂತಹ ಒಂದು ಸಂದರ್ಭದೊಳಗೆ ತಡ ಆಯ್ತಪ್ಪ ಅಂತಂದ್ರೆ ಮತ್ತೆ ಈ ಬೆಳೆ ಏನಾಗ್ತದಪ್ಪ ಅಂತಂದ್ರೆ ಅದರೊಳಗೆ ಸಕ್ರಿಯ ಅಂಶ ಕಡಿಮೆ ಆಗುವಂತಹದ್ದು, ಟೈಮ್ ಹೋದಂಗೆಲ್ಲ ಸಮಸ್ಯೆ ಆಗ್ತದ. ನಿಮಗ ಯಾವ ರೀತಿ ಅದ ಈ ಕಟಾವು ಮಾಡಬೇಕು ಅನ್ನುವಂತಹ ಹಂತದೊಳಗ ನೀವು ಸರಳವಾಗಿ ಕಟಾವು ಆಗ್ತದ, ಅದನ್ನ ನಾವು ಸಾಗಿಸೋದಕ್ಕೂ ತೊಂದರೆ ಇಲ್ಲ ಅನ್ನುವಂಥದ್ದು ಸನ್ನಿವೇಶ ಅದ ಅಂತೀರಿ? ಆಯ್ತು ಸರ್. ಈಗ ನೀವು ನವೆಂಬರ್ ನಾಟಿ ಮಾಡಿ ನವೆಂಬರ್ದಾಗ ಡಿಸೆಂಬರ್ದಾಗ ಆರ್ಡರ್ ಕೊಡ್ತಾರೆ. ಈಗ ಫ್ಯಾಕ್ಟ್ರಿ ಜಾಸ್ತಿ ಆದ ಟೈಮ್ಕ ಈಗ ನನಗೆ ನಿನಗೆ ಅಡ್ವಾನ್ಸ್ ಚೆಕ್ ಕೊಟ್ಟ ಈಗ ಕಬ್ಬು ಸಾಗಿಸ್ಕೊಳಕತ್ತಾರ. ಇವತ್ತ ನಮ್ದು ಕಬ್ಬು ಸ್ಟಾರ್ಟ್ ಐತಿ. ಈಗ ಬೇರೆ ಫ್ಯಾಕ್ಟ್ರಿ ಅವ್ರು ಬಂದ ಇಲ್ಲ ನಿಮಗೆ ನಿಮ್ಗೆ ಅಡ್ವಾನ್ಸ್ ಚೆಕ್ ಕೊಡ್ತೀವಿ ನಮ್ಮಲ್ಲಿ ಕಳಿಸ್ರಿ ಅಂದ್ರೆ ಕಬ್ಬಿಗೆ ಬಹಳ ಈ ಫ್ಯಾಕ್ಟ್ರಿ ಎಂದ ಇಂಡಸ್ಟ್ರಿ ಏರಿಯಾ ಹೆಚ್ಚಾತು ಅಂದಿಂದ ಕಬ್ಬಿಗೆ ಬಹಳ ಕಿಮ್ಮತ್ ಬಂದೈತ್ರಿ. ಬಹಳ ರೈತರಿಗೆ ಇದಕ್ಕೆ ಸುಖ ಐತ್ರಿ ಇದರಿಂದ. ಕಟಾವು ಮಾಡೋದು ಯಾರು, ನೀವೇ ಮಾಡಿಸ್ತಿರೋ ಅಥವಾ? ಇಲ್ಲರಿ ಸರ್, ಎಲ್ಲ ಫ್ಯಾಕ್ಟ್ರಿ ಅವ್ರದ್ರಿ. ಲೇಬರ್ ಖರ್ಚುನು ಅವ್ರದೈತಿ, ಲೋಡಿಂಗ್ ಖರ್ಚುನು ಅವರೇ ಕೊಡ್ತಾರೆ. ಅವ್ರು ಕೊಟ್ಟು ಈಗ 2700 ರೂಪಾಯಿ ಫಸ್ಟ್ ಪೇಮೆಂಟ್ ಮಾಡ್ಯಾರ ಎಲ್ಲ ಫ್ಯಾಕ್ಟ್ರಿ ಅವರು. 2700 ರೂಪಾಯಿ ಇವತ್ತು ಎಲ್ಲ ಫ್ಯಾಕ್ಟ್ರಿ ಅವರು. ಅವ್ರು ಕಟಾವು ಬಿಲ್ಲು ಮತ್ತು ಓದು ಅವ್ರದೇ ಜವಾಬ್ದಾರಿ ಇದೆ. ಕಬ್ಬು ಬೆಳೆದ್ರಿ, ಸಾಕಷ್ಟು ಅನುಭವ ಹೇಳಿದ್ರಿ, ಮತ್ತೆ ಬೇರೆ ಯಾವ ಬೆಳೆ ಬೆಳೀತಾ ಇದ್ರಿ ನೀವು? ಮೊದಲ ಬೇರೆ ಉಳ್ಳಾಗಡ್ಡಿ ಬೆಳಿತೀವಿ, ಮೆಣಸಿನ್ಕಾಯಿ ಬೆಳೆದಿದ್ನಿ, ಆದ್ರೂ ಯಾವುದು ಇದು ಆಗ್ಲಿಲ್ಲ. ಬಾಳಿ ಬೆಳೆದಿನಿ ಸರ್. ಮತ್ತ ಬಾಳಿ ಹೆಂಗ್ ಬೆಳೆದ್ರಂದ್ರೆ ಸರ್, ಆಗಸ್ಟ್ನ್ಯಾಗ ನಾಟಿ ಮಾಡ್ಬೇಕಂತ ಹೇಳಿದ್ರು. ಆಯ್ತಂತೇಳಿ ಆಗಸ್ಟ್ನ್ಯಾಗ ನಾಟಿ ಮಾಡಿದ್ರಂತೇಳಿ ಮೊದಲ ಅದಕ್ಕೆ ಜಮಿ ಹಾಕಿದ್ನ. ಜಮಿ ಹಾಕಿದ್ನಿ, ಒಬ್ಬ ರೈತರಂದ್ರು ಇದನ್ನ ಪೌಡರ್ ಮಾಡಿ ಇಲ್ಲೇ ಹೋಗಿರಿ, ಜಮಿ ಒಟ್ಟು ಏನು ಮಾಡ್ಬೇಡ ಅಂತ ಹೇಳಿದ್ರು. ಆಯ್ತಂತೇಳಿ ಅವ್ರ ಮುಖಾಂತರ ನಾ ಬಿಟ್ನಿ. ಬಿಟ್ಟ ಕಿಶಿಂದ ಅದ ಜಮಿ ಹಾಕಿದ ಹುಲ್ಲು ಮತ್ತೆ ಅದ್ರ ಕಾಳು ಅಲ್ಲೇ ಬೆಳೆದ ಕಿಶಿಂದ ಆಗಸ್ಟ್ ಅನ್ನಕ ಏನಾದ್ ಸರ್ ಅಂದ್ರ ಆಗಸ್ಟ್ ಅನ್ನಕ ಹೊಳಿ ಜಮಿ ಬತ್ತರಿ ಅದ್ ಭೂಮಿ ಇಲ್ಲ. ಮಂದಿ ಅಂದ್ರು

ತತ್ವ ಪದ ಕೇಳಿದ್ರಲ್ಲ ರೈತ ಬಾಂಧವರೇ, ಈಗ ಸಮಯ ಆಗಿದೆ 7:25 ಪ್ರಾಯೋಜಿತ ಕಾರ್ಯಕ್ರಮ. ವಿವಿಧ ಬೆಳೆಗಳಲ್ಲಿ ಖರ್ಚು ಕಮ್ಮಿಗೊಳಿಸಿ ಅಧಿಕ ಇಳುವರಿ ಪಡೆದು ಹೆಚ್ಚು ಲಾಭ ಗಳಿಸಲು ನೆರವಾಗುವ ನುವಾಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮ. ಪ್ರಾಯೋಜಕರು ನುವಾಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಕೇಳುಗರೆ, ನುವಾಲ್ಗಿ ದ್ರಾವಣವನ್ನ ರಾಜ್ಯದ ಬೇರೆ ಬೇರೆ ಭಾಗಗಳಲ್ಲಿ ರೈತರು ಬೇರೆ ಬೇರೆ ಬೆಳೆಗಳಲ್ಲಿ ಉಪಯೋಗಿಸಿಕೊಳ್ತಾ ಬಂದಿದ್ದಾರೆ. ಇವತ್ತು ನಮ್ಮ ಜೊತೆಗೆ ಮಾತನಾಡುತ್ತಿದ್ದರೆ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕು ಬಿ ಭೈರಾಪುರ ಗ್ರಾಮದ ಬಿಎಂ ಹರಿಂಜಯ ಅವರು. ಹಿಪ್ನೇರಳೆ ಬೆಳೆಗೆ ಸಿಂಪರಣೆ ಮಾಡಿ ಉತ್ತಮವಾದ ಪರಿಣಾಮವನ್ನು ಕಂಡಿದ್ದಾರೆ ಹರಿಂಜಯ ಅವರು. ತಮ್ಮ ಅನುಭವಗಳನ್ನು ಈ ಸಂದರ್ಭದಲ್ಲಿ ಹಂಚಿಕೊಳ್ತಿದ್ದಾರೆ. ಹರಿಂಜಯ ಅವರೇ ಹೇಳಿ. ಸರ್ ನಮಸ್ಕಾರ. ನಾನು ರೇಷ್ಮೆ ಬೆಳೆಯಲ್ಲಿ ಈಗ 2ನೇ ವರ್ಷದಲ್ಲಿ ನಾನು ಬಳಕೆ ಮಾಡಿದೆ ನುವಾಲ್ಗಿ ದ್ರಾವಣ. ಆಗ ಅದು ಬಿತ್ನೆಗೋಡು ಬೆಳೆದಿದ್ದು ನಾನು. 530 ಬಂದ್ಬಿಡ್ತು ಕೌಂಟಿಂಗು, ಸೆಲೆಕ್ಷನ್ ಆಗೋದಿಲ್ಲ ನಿಮಗೆ, ಇದು ಬಿತ್ನೆಗೆ ಯೋಗ್ಯವಲ್ಲ ಅಂತ ಅಂದ್ರು. ಇಷ್ಟೊಂಥರ ಪರಿಣಾಮ ಆಯ್ತಲ್ಲ ಅನ್ಕೊಂಡು ನನಗೆ ಸ್ವಲ್ಪ ಭಯ ಆಯ್ತು. ಅವಾಗ್ಲಿಂದಲೂ ನಾನು ರೇಷ್ಮೆಗೆ ಇದನ್ನೇ ಬಳಕೆ ಮಾಡ್ತಾ ಇದ್ದೀನಿ. ಅದರ ಜೊತೆನಲ್ಲಿ ಸಾಯಿಲ್ ಅಪ್ಲಿಕೇಶನ್ ಅಂತ ಒಂದು ಮಾಡಿದ್ದಾರೆ ನುವಾಲ್ಗಿನಲ್ಲಿ, ಅದನ್ನು ಕೂಡ ಭೂಮಿ ಕೊಡ್ತಾ ಇದೀವಿ. ನಾವು ಅದ್ ಹೇಗ್ ಮಾಡ್ತಾ ಇದೀವಿ ಅಂದ್ರೆ, ಸಗಣಿ ಗೊಬ್ಬರ ನೇರವಾಗಿ ಗಿಡದ ಬುಡಕ್ಕೆ ಹಾಕ್ತಾ ಇದೀವಿ. ಗಿಡದ ಬುಡಕ್ ಹಾಕೋದ್ರಿಂದ ಅಲ್ಲಿಗೆ ಅದ್ ಸಾಯಿಲ್ ಅಪ್ಲಿಕೇಶನ್ ನ ಸ್ಪ್ರೇ ಮಾಡ್ತೀವಿ, ಅಲ್ಲೇ ಕರಗುತ್ತೆ. ನಾವು ಒಂದ್ ಕಡೆ ತಿಪ್ಪೆ ಮಾಡಿ ತಗೊಂಡೋಗಿ ಅಲ್ಲಿಗೆ ಹಾಕಂತ ಪದ್ಧತಿ ಮಾಡಿಲ್ಲ. ಹಂಗಾಗಿ ತುಂಬಾ ಒಳ್ಳೆ ರಿಸಲ್ಟ್ ಬರ್ತಾ ಇದೆ ರೇಷ್ಮೆನಲ್ಲಿ. ಹಿಪ್ಪನೇರಳೆಗೆ ಸಿಂಪರಣೆ ಮಾಡಿದ್ರಿಂದ ಪರಿಣಾಮವನ್ನು ಕಂಡಿದ್ರೆ, ಹಿಪ್ಪನೇರಳೆ ಸೊಪ್ಪಿನ ಬೆಳವಣಿಗೆ ಮತ್ತು ಅದರ ಬಾಳಿಕೆ, ಹುಳುಗಳು ತಿನ್ನುವ ಒಂದು ಸಂದರ್ಭ ಮತ್ತು ಅವುಗಳು ಸೇವಿಸುವ ಪ್ರಮಾಣ, ಇದ್ರ ಬಗ್ಗೆ ಗಮನಿಸಿದ್ರಾ? ಸರ್, ಹಿಪ್ಪನೇರಳೆ ಒಂದು ಬೆಳೆಗೆ 3 ಸಲ ಕೊಡ್ತೀವಿ. ಹುಳು ಮೇಯ್ತಾ ಇರ್ಬೇಕಾದ್ರೆ 8 ದಿವಸ ಮುಂಚೆನೆ ನಾವು ಹೊಡೆದಿರ್ತೀವಿ. ಅವಾಗ 4 ದಿವಸ ಆದ್ರೂ ಕೊಡಬಹುದು, ಏನ್ ತೊಂದರೆ ಆಗಲ್ಲ. ನಾವು 8 ದಿವಸದ ಮೊದಲೇ ಹೊಡೆದಿದ್ವಿ. ಹುಳು ಇದಿಲ್ದಂಗೆ ತಿಂತವೆ, ಹುಳಕ್ಕೆ ಏನ್ ಸಮಸ್ಯೆ ಆಗ್ತಾ ಇಲ್ಲ. ಮತ್ತೆ ಎಲೆ ಮಾತ್ರ ತುಂಬಾ ಅಗಲಕ್ ಬರುತ್ತೆ. ಮತ್ತೆ ನಮ್ದು ಶೆಡ್ ಇರೋದ್ರಿಂದ ಎಲೆ ಬಾಡ್ತವೆ. ಇದು ಸ್ವಲ್ಪ ಮಂದ ಇರೋದ್ರಿಂದ ಬೇಗ ಬಾಡೋದಿಲ್ಲ ರೇಷ್ಮೆ ಸೊಪ್ಪು. ಹಾಗಾಗಿ ತುಂಬಾ ಚೆನ್ನಾಗಿ ಆರೋಗ್ಯಕರವಾಗಿ ಹುಳು ಬೆಳೀತಾವೆ. ಸರ್, ಸಿಂಪರಣೆ ಮಾಡುವ ಪ್ರಮಾಣ ಮತ್ತು ಸಮಯ ಇದ್ರ ಬಗ್ಗೆ ಹೇಳಿ. ಸರ್, ನಾವು ಸಿಂಪರಣೆ ಮಾಡೋದ್ ಮಾತ್ರ ಬೆಳಗಿನ ಜಾವ 5 ಗಂಟೆಗೆ ಒಂದೊಂದ್ಸಲ ಹೋಗ್ಬಿಡ್ತೀನಿ. 5 ಗಂಟೆಗೆ ಹೋದ್ರೆ ಅಲ್ಲೆಲ್ಲ ಕ್ಯಾನ್ ಎಲ್ಲ ರೆಡ್ ಮಾಡ್ಕೊಂಡು ಅಷ್ಟೊಳಗೆ ಸ್ವಲ್ಪ ಬೆಳಕಾಗುತ್ತೆ. ಹೆಚ್ಚಿಗೆ 5:30 ನಾನು ಪ್ರಾರಂಭ ಮಾಡಿ 8 ಗಂಟೆ ಒಳಗಡೆ ನಾನು ಮುಗಿಸ್ಬಿಡ್ತೀನಿ. ಉಳ್ಕೊಂಡ್ರೆ ನಾಳೆ ಹೊಡಿತೀನಿ. ಮತ್ತೆ ಬಿಸಿಲತ್ತಿದ್ಮೇಲೆ ಸ್ವಲ್ಪ ಬೆಳಕು ಜಾಸ್ತಿ ಆದ್ರೆ ಬಳಕೆ ಮಾಡಲ್ಲ ಸರ್. ಮತ್ತೆ ಅದನ್ನ ನಾವು 1 ಲೀಟರ್ಗೆ 1 ml ಹಾಕೋಣದು. ಹೆಚ್ಚನ್ನು ಹಾಕಲ್ಲ, ಕಮ್ಮಿನೂ ಹಾಕಲ್ಲ, ಅಷ್ಟೇ ಪ್ರಮಾಣ ಹಾಕೊಂಡು ನಾವು ಸ್ಪ್ರೇ ಮಾಡ್ತೀವಿ ಸರ್. ನಿಮ್ಮ ಊರಿನ ಪಕ್ಕದ ಗ್ರಾಮ ಕುಂಬಾರಹಳ್ಳಿಯ ರಘು ಅವರು ಸಹ ನುವಾಲ್ಗಿನ ಉಪಯೋಗಿಸಿಕೊಂಡು ಚೆನ್ನಾಗಿ ಹುಳುಗಳನ್ನ ಸಾಕ್ತದ್ರ ಅನ್ನೋ ಒಂದು ವಿಚಾರನು ನಮಗೆ ಸಿಕ್ತು. ಹಿಪ್ಪನೇರಳೆ ಅಲ್ಲದಲ್ಲೇ ಇತರೆ ತರಕಾರಿಗಳಿಗೆ, ಹಣ್ಣಿನ ಗಿಡಗಳಿಗೆ ಏನಾದ್ರೂ ನಿಮ್ಮ ಮನೆಯ ಸುತ್ತಮುತ್ತ ಅಥವಾ ತೋಟದಲ್ಲಿ ಉಪಯೋಗಿಸಿಕೊಂಡಿದ್ದೀರಾ ನುವಾಲ್ಗಿನ? ಸರ್, ನಾನು ಬಾಳೆಗ್ ಬಳಸ್ತೀನಿ. ಅದನ್ನ ಬಿಟ್ರೆ ತೆಂಗಿನ ಸಸಿಗಳಿಗೆ ಬಳಸ್ತಾ ಇದೀವಿ. ಮತ್ತೆ ಈಗ ಅಡಿಕೆ ಸಸಿ ಹಾಕಿದೀವಿ, ಅದಕ್ಕೂ ಹೊಡಿತಾ ಇದೀವಿ. ಮತ್ತೆ ಅದನ್ನ ಬಿಟ್ರೆ ಇನ್ನ ನಾವು ಎಮ್ಮೆಗೆ ಹಾಕ ನೇಪಿಯರ್ ಕಡ್ಡಿಗೆ ಸುಮಾರು ವರ್ಷದಿಂದ ಬಳಸ್ತಾ ಇದೀವಿ. ಯಾಕೆಂದ್ರೆ ಯೂರಿಯಾ ಹಾಕ್ಬೇಕಂತ ನಮ್ಮ ಮನೆಯವರು ಹೇಳ್ತಾ ಇದ್ರು, ಬೇಡ, ಅದ್ರ ಬದಲಿಗೆ ಇದನ್ನೇ ಹಾಕಂದ್ಕೊಂಡು ಇದನ್ನ ಸ್ಪ್ರೇ ಮಾಡ್ಕೊಡ್ತೀವಿ. ಮತ್ತೆ ಇನ್ನ ವಿಳ್ಯದೆಲೆ, ಸೊಪ್ಪು, ನಮ್ಮ ಮನೆ ಬಳಕೆಗೆ ಮೆಣಸಿನ ಗಿಡ, ಕಬ್ಬು, ಎಲ್ಲದಕ್ಕೂ ಬಳಕೆ ಮಾಡ್ತಾ ಇದೆ ಸರ್. ಇಷ್ಟವಾಗಿದೆ ಪರಿಣಾಮಗಳನ್ನು ಕಂಡಿದ್ರೆ ನಿಮ್ಮ ಸಂಪರ್ಕಕ್ಕೆ ಸಂಖ್ಯೆಯನ್ನ ನೆನಪು ಮಾಡಿ. ನನ್ನ ನಂಬರ್ ಸರ್ 94 80 60 17 57. ಇನ್ನೊಂದ್ಸಾರಿ ಹೇಳಿ. 94 80 60 17 57. ಹೆಚ್ಚಿನ ಮಾಹಿತಿಗೆ ನುವಾಲ್ಗಿ ನ್ಯಾನೋ ಬಯೋಟೆಕ್ ಸಂಸ್ಥೆಯನ್ನ ಸಂಪರ್ಕಿಸಿ. ಸಂಖ್ಯೆ 8 8 8 4 2 6 7 6 5 1. ಸಂಖ್ಯೆ ಮತ್ತೊಮ್ಮೆ 8 8 8 4 2 6 7 6 5 1. ಇದುವರೆಗೆ ನುವಾಲ್ಗಿ ದ್ರಾವಣದ ಬಳಕೆ ಮತ್ತು ಲಭ್ಯತೆ ಕುರಿತ ಪ್ರಾಯೋಜಿತ ಕಾರ್ಯಕ್ರಮವು ಮೂಡಿಬಂತು. ಪ್ರಾಯೋಜಕರು ನುವಾಲ್ಗಿ ನ್ಯಾನೋಬಯೋಟೆಕ್ ಸಂಸ್ಥೆ, ಬೆಂಗಳೂರು. ಕಾರ್ಯಕ್ರಮದ ನಿರ್ಮಾಣ ಡಾಕ್ಟರ್ ವಿಜಯ್ ಅಂಗಡಿ. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ. ಮೂಟೆಗಟ್ಟಲೆ ಮೂಟೆಗಟ್ಟಲೆ ಬೇಡ ಗೊಬ್ಬರ ನೋಡಿ ನೋವಾಗಿಯ ಸಮಾಚಾರ. ಹಿತಕರ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಲ್ಲ ರೈತ ಬಾಂಧವರೇ, ನಾಳಿನ ನಮ್ಮ ಕೃಷಿ ರಂಗದೊಳಗೆ